ಕ್ಷಮಿಸಿ, ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡ್ತೇವೆ. ಈಗ ಜನಪದ ನಾಟಕ ರಾಧಾನಾಟ ನಡೆಸಿಕೊಡ್ತಾರೆ ಹುಕ್ಕೇರಿಯ ಕಾಡಪ್ಪ ಯಲ್ಲಪ್ಪ ಉಪ್ಪಾರ್ ಹಾಗೂ ಸಂಗಡಿಗರು. ಆಗ್ಲಿ ನಮ್ಮ ತಾತೆನವ್ರ ಸನೇಹ ಹೋಗಿ ನಾನಾದ್ರೂ ಮಾತಾಡಿಸಿ ಬರುತ್ತೇನೆ. ಅಣ್ಣ ತಾತೆನವರೇ, ಅಣ್ಣ ತಾತೆನವರೇ, ಕೈ ಸೊನ್ನೆ ಮಾಡ್ಲಿಕ್ಕೆ ಏನ ಕೈಗೆ ಸೊಳ್ಳಂಗಿ ಬ್ಯಾನೆ ಆಯ್ತು ಅಣ್ಣ? ಮಾತಾಡೋದಿಲ್ಲ ಯಾವಾಗಿದ್ರು ನಮ್ಮ ತಾತೆಯಾಗ ಸೆಮಿ ಸೆಮಿ ಮಾತುಗಳು ಬೇಕ, ಇಲ್ಲಾದ್ರೆ ಬಾಯಿಗೇನ್ರ ಬೆಚ್ಚಗಾಗಲಿ ಅಥವಾ ಸೆಮಿ ಉಂಡೆ ಆಗಲಿ ತಿನ್ನಿಸ್ಲಿಕ್ಕೆ ಬೇಕ. ಅಣ್ಣ ತಾತೆಯ, ನಿಮ್ಮ ಸಲುವಾಗಿ ನಾಲ್ಕು ಸ್ಪೆಷಲ್ ಉಂಡೆ ತಂದಿದ್ದೇನೆ ಅಣ್ಣ, ಇವನು ತಿನ್ರಿ, ನನ್ನ ಜೋಡಿ ನಾಲ್ಕು ಮಾತು ಮಾತಾಡ್ರಿ. ಕೋಗಿಲ ಕೂಗುವುದು ತನ್ನ ಕಂಠದ ಸ್ವಾರ್ಥ ಸುಖಕ್ಕಾಗಿ, ಇವರ ಕರೆಯೋದು ತಮ್ಮ ಶರೀರ ಹಿತಕ್ಕಾಗಿ, ನಾನು ಹೋಗುವುದು ಉಂಡಿ ಲಾಭಕ್ಕಾಗಿ. ತರ್ರಿ ಅಣ್ಣ, ತೆಗೆದುಕೊಳ್ಳಿರಿ. ತರ್ರಿ ಅಣ್ಣ ತಾತೆ, ತಿನ್ರಿ. ತಿನ್ನುವ ಅಂದ್ರೆ ನಿಮ್ಮ ಜೋಡಿದ್ರೆ ಅವ್ರು ಎಲ್ಲಿ ಹೋದ್ರು? ಯಾರ್ರಿ ಅಂದ್ರೆ ಬೆಳವೆ ತನಕ ಕುಣದಾಡಿ ಹೋದ್ರಲ್ಲ ಅವ್ರಿ ಅಣ್ಣ, ಅವ್ರೆಲ್ಲಿ ಹೋದ್ರು? ಅವ್ರ ಅತ್ತ ಹೋಗಿಬಿಟ್ರವ. ಅತ್ತ ಅಂದ್ರೆ ಇನ್ ರಾತ್ರಿ ಹೋದ್ರ ಅಥವಾ ಹಗಲಿ ಹೋದ್ರೆ? ಹಗಲಿ ಹೋದ್ರಿ. ಹಗಲಿ ಹೋದ್ರೆ ಅಣ್ಣ, ಇನ್ನು ಮಧ್ಯಾಹ್ನ ವೇಳೆ ಹೋದ್ರೆ ಮುಂಜಾನೆ ಹೋದ್ರೆ? ಮಧ್ಯಾಹ್ನ ಹೋದ್ರಿ. ಮಧ್ಯಾಹ್ನ ವೇಳೆದಲ್ಲಿ ಹೋದ್ರೆ ಕಾಲ್ ಬಾಳ ಸುಟ್ಟರ್ಬಿ ಕಾಲಾಗ ಏನ್ ಬಿಟ್ಟಿದ್ರು? ಅವ್ನ ಪರಿಸ್ಥಿತಿ ಬಹಳ ಕೆಟ್ಟ ಹೋತಾವ್ರಿ. ಅದ್ ಹೆಂಗ?

ಖರೀ ಇದೇ ಸಹಿರಿ ಇದೇ ಖರೀ ರೈತರೆಲ್ಲ ಒಂದೇ ಸನಕ್ಕೆ ಬಿತ್ತುದು ಕಲಿಬೇಕು ಬಿತ್ತುವಾಗ ಜೋಳ ಗುಂಡಿ ಕೂಡಿಸಬೇಕು ರೈತರೆಲ್ಲ ಒಂದೇ ಸನಕ್ಕೆ ಬಿತ್ತುದು ಕಲಿಬೇಕು ಬಿತ್ತುವಾಗ ಜೋಳ ಗುಂಡಿ ಕೂಡಿಸಬೇಕು ಕವಲು ಕೋಲು ನೆಟ್ಟ ಹಕ್ಕಿ ಕರೆಯಲಬೇಕು ಕವಲು ಕೋಲು ನೆಟ್ಟು ಹಕ್ಕಿ ಕರೆಯಲಬೇಕು ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲಬೇಕು ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲಬೇಕು ಎಲಿಯೋ ಕೃಷ್ಣ ಹಿಡ ಮುರುಗಿ ಬಿಗಿಬೇಕಂದ್ರ ಇದೇ ಸರಿದಿ ಇದೇ ಖರೀದಿ ಇದೇ ಸರಿದಿ ಇದೇ ಖರೀದಿ ಬರುವ ತಡಿಯನ್ನು ಬಳಸಬೇಕು ಪೀಡೆ ಗಂಜಿ ಬದುಕಾಗಿರುವ ಗುಣವಿರಬೇಕು ಬೇಗ ಬರುವ ತಡಿಯನ್ನು ಬಳಸಬೇಕು ಪೀಡೆ ಗಂಜಿ ಬದುಕಾಗಿರುವ ಗುಣವಿರಬೇಕು ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು ಹುಳದ ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು ಎರಿಯೋ ತಿಸ್ಗ ಹೆಡ ಮುರುಗಿ ಮಿಗಿದೇ ಕಂದ ಇದೇ ಸರಿದಿ ಇದೇ ಖರೆದಿ ಇದೇ ಸರಿದಿ ಇದೇ ಖರೆದಿ ನೆಲಗದ ಕರಿ ಕರಿ ಮಣ್ಣಿನ ಬದುಕು ಉದಿ ಉದಿ ಸುತ್ತರೆ ತೊಗದಿ ನೆಲಗದ ಕರಿ ಕರಿ ಮಣ್ಣಿನ ಬದುಕು ಉದಿ ಉದಿ ಸುತ್ತರೆ ತೊಗದಿ ಸುತ್ತಂಗ ಆಸ್ತಿರಿ ಪೋಷಕಾಂಶ ಎಲ್ಲ ಹಾಳಾಗತದರಿ ಸುತ್ತರೆ ತೊಗದಿ ಸುತ್ತಂಗ ಆಸ್ತಿರಿ ಪೋಷಕಾಂಶ ಎಲ್ಲ ಹಾಳಾಗತದರಿ ಸುಡುಗಾಡು ಅಣ್ಣ ತೊಗದಿ ಕಟಗಿ ಸುಡುಗಾಡು ಹಚ್ಚಬೇಡೋ ಅಣ್ಣ ಭೂಮಿಗೆ ಬೆಂಕಿ ಹಚ್ಚಬೇಡೋ ಭೂಮಿಗೆ ಬೆಂಕಿ ಹಚ್ಚಬೇಡೋ ಸುಡುಬೇಡೋ ಅಣ್ಣ ಕಡಲಿ ಹೊಟ್ಟು ಸುಡುಬೇಡೋ ಸುಡುಬೇಡೋ ಅಣ್ಣ ಕಡಲಿ ಹೊಟ್ಟು ಸುಡುಬೇಡೋ ಸುಡುಬೇಡೋ ಅಣ್ಣ ಜ್ವಾಳದ ದಂಟು ಸುಡುಬೇಡೋ ಸುಡುಗಾಡು ಅಣ್ಣ ಜೋಳದ ದಂಟು ಸುಡುಗಾಡು ಹಚ್ಚಬೇಡೋ ಅಣ್ಣ ಬಗದಿ ಕಟಗಿ ಸುಡಬೇಡೋ, ಹಚ್ಚಬೇಡೋ ಅಣ್ಣ ಭೂಮಿಗೆ ಬೆಂಕಿ ಹಚ್ಚಬೇಡೋ, ಭೂಮಿಗೆ ಬೆಂಕಿ ಹಚ್ಚಬೇಡೋ. ಸುಡಬೇಡೋ ಅಣ್ಣ ಸಜ್ಜಿ ಗಂಟು ಸುಡಬೇಡೋ, ಸುಡಬೇಡೋ ಅಣ್ಣ ಸಜ್ಜಿ ಗಂಟು ಸುಡಬೇಡೋ, ಹಚ್ಚಬೇಡ.